ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:15. ಆತ್ಮೀಯ ಕೇಳುಗರಿಗೆಲ್ಲ ಗಣೇಶ್ ಕೆಂಚನಾಲ್ ಮಾಡುವ ನಮಸ್ಕಾರಗಳು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಕೃಷಿ ರಂಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಕೃಷಿ ಅನುಭವ ಕುರಿತು ತೀರ್ಥಹಳ್ಳಿ ತಾಲೂಕು ಕೋಣಂದೂರಿನ ಅಗ್ರಹಾರದ ಶಂಕರಮೂರ್ತಿಯವರೊಡನೆ ಸಂದರ್ಶನ. ನಮಸ್ಕಾರ ಶಂಕರಮೂರ್ತಿ ಅವರೇ. ನಮಸ್ಕಾರ. ತಾವು ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪ ಅಗ್ರಹಾರ ಅಂತ ಹೇಳಿ ಚಿಕ್ಕ ಗ್ರಾಮ. ಅಲ್ಲಿ ಕೃಷಿ ಕುಟುಂಬದಿಂದ ಬಂದವರು. ನಮ್ಮ ತಂದೆ ರಾಮ ಜೋಯಿಸ್ ಅಂತ ಹೇಳ್ಬಿಟ್ಟು ಅವರು ಮೂಲತಃ ಕೃಷಿಕರು. ನಮ್ಮ ಅಣ್ಣ ಕೂಡ ಅವರು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿದವರು. ನಾನು ಕೃಷಿ ಕುಟುಂಬದಲ್ಲಿ ಬಂದರೂ ಕೂಡ ನಾನು ಬಿಕಾಂ ವಿದ್ಯಾಭ್ಯಾಸ ಮಾಡಿದ್ರು. ನನಗೆ ಕೃಷಿಯ ಬಗ್ಗೆ ಹೆಚ್ಚಿನ ಒಲವಿದ್ದರಿಂದ ನಮ್ಮ ಅಣ್ಣ ಅವರು ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಾನು ಕೃಷಿಯಲ್ಲೇ ಮುಂದುವರಿತಾ ಬಂದಿದ್ದೇನೆ. ಎಷ್ಟಿದೆ ಜಮೀನು? ನಮ್ಮದು ಅಲ್ಪ ಜಮೀನು, 1.3 ಎಕರೆಯಷ್ಟು ಜಮೀನಿದೆ. 3 ಎಕರೆ ಜಮೀನು ಕಡಿಮೆ ಅಂತ ಅನಿಸಿದ್ರು. ನಾನು ಅದರಲ್ಲಿ ಬರೀ ಅಡಕೆನೆ ಪ್ರಾಧಾನ್ಯವಾಗಿ ಇದ್ದ ಸಂದರ್ಭದಲ್ಲಿ ನನಗೆ ಬೇರೆ ಬೆಳೆಗಳು ಬೆಳೆಯಬೇಕು, ಅದರಿಂದ ಸ್ವಲ್ಪ ಇಳುವರಿ ಜಾಸ್ತಿ ಪಡೆಯಬೇಕು, ಹೆಚ್ಚಿನ ಆದಾಯ ಪಡೆಯಬೇಕು ಅನ್ನೋ ಉದ್ದೇಶದಿಂದ ನಾನು ಉಪ ಬೆಳೆಗಳಾಗಿ ಅನೇಕ ಬೆಳೆಗಳನ್ನು ನಾನು ಕೃಷಿ ಅಡಕೆ ಜೊತೆನಲ್ಲಿ ಬೆಳೀತಾ ಬಂದಿದ್ದೀನಿ. ಶಂಕರಮೂರ್ತಿಯವರೇ, ಕಡಿಮೆ ಜಮೀನಿನಲ್ಲಿ ಹೆಚ್ಚು ಆದಾಯ, ಆ ಗುಟ್ಟನ್ನು ಸಹ ನಮಗೆ ಹೇಳಬಹುದಾ? ಖಂಡಿತ. ನಾನು ನನ್ನ ಅಡಿಕೆ ಬೆಳೆಯಲ್ಲಿ ಉಪ ಬೆಳೆಗಳನ್ನ ಜೊತೆನಲ್ಲಿ ಬೆಳೆದರೂ ಕೂಡ ನನ್ನ ಕೃಷಿ ಏನು ಸಾಂಪ್ರದಾಯಿಕವಾಗಿ ನಡ್ಕ ಬಂದಿದ್ದು. ನಮ್ಮ ತಂದೆಯವರು ಸಾಂಪ್ರದಾಯಿಕವಾಗಿ ಕೃಷಿ ಬೇಸಾಯಗಳನ್ನು ಮಾಡ್ತಾ ಬಂದಿದ್ರು. ನನಗೆ ಇದರಲ್ಲಿ ಹೆಚ್ಚಿನ ಒಲವು ಇದ್ದಿದ್ದು ಈ ರಾಸಾಯನಿಕಗಳನ್ನ ಬಳಸಬಾರದು, ಆಮೇಲೆ ಅದನ್ನ ರಾಸಾಯನಿಕ ಮುಕ್ತವಾಗಿ ಬೆಳೀಬೇಕು, ಜೊತೆನಲ್ಲಿ ಹೆಚ್ಚಿನ ಇಳುವರಿ ತೆಗಿಬೇಕು, ಹೆಚ್ಚೆಚ್ಚು ಬೆಳೆಗಳನ್ನು ಬೆಳೀಬೇಕು ಅಂತ ಹೇಳಿಬಿಟ್ಟು ಸಾವಯವ ಕೃಷಿ ಬಗ್ಗೆ ನನಗೆ ಒಲವು ಜಾಸ್ತಿ ಇತ್ತು. ಸಾವಯವ ಕೃಷಿಯಲ್ಲಿ ಅದಕ್ಕೆ ಏನೇನು ಪೂರಕವಾಗಿ ಒದಗಿಸಬೇಕೋ ಅದನ್ನ ಸಂಪೂರ್ಣ ಒದಗಿಸುವಂತ ಕೆಲಸಗಳನ್ನ ಮಾಡ್ತಾ ಬಂದೆ. ನಾನು ಪ್ರಾರಂಭದಲ್ಲಿ ಹಂತ ಹಂತವಾಗಿ ಒಂದೊಂದೇ ಹಂತವಾಗಿ ಕೆಲಸ ಮಾಡ್ತಾ ಬಂದೆ. ನೀರಿನ ಕೊರತೆ ಇತ್ತು, ನೀರಿಗಾಗಿ ಒಂದು ಸಣ್ಣದೊಂದು ಕೆರೆ ಮಾಡಿದೆ. ನಂತರದಲ್ಲಿ ಅದಕ್ಕೆ ಇನ್ನೂ ಕಡಿಮೆ ಆಯಿತು ಅಂತ ಮತ್ತೊಂದು ಭಾಗದಲ್ಲಿ ಒಂದು ಬಾವಿ ಮಾಡಿದೆ. ಅದು ಸ್ವಲ್ಪ ಕಡಿಮೆ ಅನಿಸಿದಾಗ ಒಂದು ಬೋರ್ ಹಾಕಿಸಿದೆ. ಎಲ್ಲ ಪ್ರಮಾಣದಲ್ಲಿ ಮೂರು ಕೂಡ ಒಂದೇ ಚಾನಲ್ನಲ್ಲಿ ನೀರು ಹೋಗಬೇಕು, ಆ ತರ ಮಾಡಿ ಮೂರು ಭಾಗ ಮಾಡಿ ಮೂರು ಭಾಗಕ್ಕೆ ನೀರು ಹಂಚಿ ಎಲ್ಲ ಕಡೆಗೂ ನೀರನ್ನ ಪೂರ್ಣ ಮಾಡಬೇಕು. ಅದು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿದ್ರಿಂದ ನನಗೆ ಸ್ವಲ್ಪ ನೀರಿದ್ರು ಕೂಡ ಸಂಪೂರ್ಣ ಭೂಮಿಗೆ ನೀರು ಒದಗಿಸ್ತಾ ಇದೆ. ಜೊತೆನಲ್ಲಿ ಈ ಮೈಕ್ರೋ ಸ್ಪ್ರಿಂಕ್ಲರ್ ಗೆ ನಾನು ಏನ್ ಮಾಡಿದ್ದೀನಿ, ಬಯೋಡೈಜೆಸ್ಟರ್ ಅಂತ ಒಂದು ಟ್ಯಾಂಕ್ ಮಾಡಿದ್ದೀನಿ. ಬಯೋಡೈಜೆಸ್ಟರ್ ನ ಒಂದು ಕೆಲಸ ಏನು ಅಂತಂದ್ರೆ, ಕೊಟ್ಟಿಗೆ ತೊಳೆದಿದ್ದ ನೀರಿಂದ ಹಿಡಿದು ಕೊಳೆಯ ಪದಾರ್ಥಗಳನ್ನೆಲ್ಲ ಒಂದು 60-40 ಪ್ರಮಾಣದಲ್ಲಿ ನಾನು ಬಯೋಡೈಜೆಸ್ಟರ್ ಗೆ ಹಾಕ್ತೀನಿ. ಅಂದ್ರೆ 60 ಪ್ರಮಾಣ ನೀರಿದ್ದಾಗ 40 ಪ್ರಮಾಣ ಸಗಣಿ ಇತ್ಯಾದಿ ಕೊಳೆಯ ಪದಾರ್ಥಗಳು ಇರಬೇಕು. ಅದು ಒಂದು 15-20 ದಿವಸಕ್ಕೊಂದು ಸರಿ ಅದನ್ನ ಒಂದು ವಾಲ್ವ್ ಮೂಲಕ ಅದನ್ನ ಫಿಲ್ಟರ್ ಆಗಿ ಡಿಕಾಕ್ಷನ್ ಹೊರಬರುತ್ತೆ. ಆ ಡಿಕಾಕ್ಷನ್ ಒಂದು ಟ್ಯಾಂಕ್ ನಲ್ಲಿ ಸ್ಟೋರ್ ಆಗುತ್ತೆ. ಗ್ರಾವಿಟೇಷನ್ ಪವರ್ ನಲ್ಲಿ ನಮ್ದು ತೋಟ ಕೆಳಭಾಗದಲ್ಲಿ ಇರೋದ್ರಿಂದ ವಾಲ್ ಓಪನ್ ಮಾಡಿದ್ರೆ ನೇರವಾಗಿ ತೋಟಕ್ಕೆ ಆ ಬಯೋಡೈಜೆಸ್ಟರ್ ಡಿಕಾಕ್ಷನ್ ಏನಿದೆ ಸ್ಪ್ರೇ ಆಗುತ್ತೆ. ಇದು 15-20 ದಿವಸಕ್ಕೊಂದು ದಿವಸ ಅದು ಬೇಸಾಯ ನೀರಿನ ಪೂರೈಕೆ ಜೊತೆನಲ್ಲಿ ಇದು ಕೂಡ ಆಗ್ತಾ ಇರುತ್ತೆ. ಹಾಗೆ ಇನ್ನೇನು ಅಂತಂದ್ರೆ, ಸ್ವಲ್ಪ ಒಂದಷ್ಟು ಗೋಬರ್ ಗ್ಯಾಸಿನಿಂದ ಬರುವಂತ ಸ್ಲರಿಯಿಂದ ಒಂದು ದರಗ ಕಂಪೋಸ್ಟ್ ಮಾಡ್ತೀನಿ. ಒಣಗೆಲೆ ದರಗಳನ್ನ ಹಾಕಿ ಕಂಪೋಸ್ಟ್ ಮಾಡ್ಕೊಳ್ತೀನಿ. ಅದನ್ನ ತೋಟದಲ್ಲಿ ಚೆಲ್ತೀನಿ. ನಾನು ಹಿಂದಿನಿಂದ ಇನ್ನು ಬುಡ ಬಿಡಿಸಿ ಮಣ್ಣು ಹಾಕಿ ಅಡಿಕೆ ಮರಕ್ಕೆ ಎಲ್ಲ ಮಾಡುವಂತ ವ್ಯವಸ್ಥೆಗಳನ್ನು ಯಾವ್ದನ್ನು ಇಟ್ಕೊಂಡಿಲ್ಲ. ಆದಷ್ಟು ಲೇಬರ್ ಕಡಿಮೆ ಮಾಡಬೇಕನ್ನೋ ಉದ್ದೇಶದಿಂದ ಬಯೋಡೈಜೆಸ್ಟರ್ ಒಂದು ಡಿಕಾಕ್ಷನ್ ಅನ್ನು ಸ್ಪ್ರೇ ಮಾಡೋದು, ಜೊತೆನಲ್ಲಿ ಕಾಂಪೋಸ್ಟ್ ಅನ್ನು ತೋಟದಲ್ಲಿ ಚೆಲ್ಲೋದು, ಜೊತೆನಲ್ಲಿ ಅಡಿಕೆ ಸೋಗೆ ಬಾಳೆ ಇದು ಏಲಕ್ಕಿ ರವದೆ ಇತ್ಯಾದಿಗಳನ್ನ ಅದನ್ನ ಮುಚ್ಚಿಗೆ ಮಾಡೋದು. ಅದು ಕೊಳತು ಬಿಟ್ಟು ಮಣ್ಣಿನ ಒಂದು ಫಲವತ್ತತೆ ಹೆಚ್ಚು ಮಾಡುತ್ತೆ. ಅಲ್ಲಿ ನಾವು ಹೊಸದಾಗಿ ಏನು ಎರೆಹುಳುಗಳನ್ನು ಬೆಳೆಸಬೇಕಾದ ಅಗತ್ಯ ಇಲ್ಲ, ಅದಾಗಿ ಅವೇ ಬೆಳಕೊಳ್ತವೆ, ಅವು ನಮಗೆ ಗೊಬ್ಬರ ಪೂರೈಕೆ ಮಾಡ್ತವೆ, ನೀರಿನ ಪ್ರಮಾಣನೂ ಹೆಚ್ಚಿನ ಬೇಕಾಗೋದಿಲ್ಲ. ತಂಪು ಇರೋದ್ರಿಂದ ನಾವು ಅಲ್ಲಿ ಒಂದು ಸ್ವಲ್ಪನೂ ಜಾಗ ಅಲ್ಲಿ ವೇಸ್ಟ್ ಅನ್ನ ಮಾಡಿಲ್ಲ. ಸ್ವಲ್ಪ ಜಮೀನು ಇರೋದ್ರಿಂದ ಪ್ರತಿಯೊಂದು ಜಾಗ ಎಲ್ಲೆಲ್ಲಿ ಏನೇನು ಸಾಧ್ಯ ಎಲ್ಲಾ ಬೆಳೆಗಳನ್ನು ಬೆಳೆದಿದ್ದೀನಿ. ಒಂದು ಔಷಧಿಗಳ ಬೆಳೆಯಿಂದ ಹಿಡಿದು ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಜೊತೆನಲ್ಲಿ ಸಾಂಬಾರ ಪದಾರ್ಥಗಳು, ಏಲಕ್ಕಿ, ಲವಂಗ, ಜಾಯಕಾಯಿ, ಸರ್ವ ಸಾಂಬಾರ ಇತ್ಯಾದಿ, ಜೊತೆನಲ್ಲಿ ಆಹಾರಕ್ಕೆ ಬೇಕಾಗಂತ ಒಂದಷ್ಟು ತರಕಾರಿಗಳು, ಕೆಸುವು ಅನ್ನೋದು ಅದೊಂದು 5-6 ಜಾತಿ ವೆರೈಟಿಗಳಿದ್ದಾವೆ ಕೆಸುವಿನಲ್ಲಿ. ಜೊತೆನಲ್ಲಿ ಹಾಗೆ ತರಕಾರಿ ಬೇಕಾಗಂಥದ್ದು ಒಂದಷ್ಟು ಸೀಮೆ ಸೌತೆ ಇತ್ಯಾದಿ, ಜೊತೆನಲ್ಲಿ ಅನೇಕ ಸಣ್ಣ ಪುಟ್ಟ ತರಕಾರಿಗಳು. ಅದು ಏನು ಸಾಧ್ಯ ಹರಿವೆಯಿಂದ ಇರ್ಬೋದು, ಏನು ಯಾವ ಜಾಗದಲ್ಲಿ ಏನು ಬೆಳಿಲಿಕ್ಕೆ ಸಾಧ್ಯ ಅದನ್ನು ಬೆಳೀತಾ ಇದ್ದೀನಿ. ಆಮೇಲೆ ಹಣ್ಣುಗಳು ಅಷ್ಟೇ. ನನಗೆ ನಮ್ಮ ಭೂಮಿನಲ್ಲಿ ಏನು ಸಾಧ್ಯವೋ ಅದನ್ನು, ಒಂದು ಸಪೋಟ ಇರ್ಬೋದು ಅಥವಾ ಒಂದು ಪೇರ್ಲೆ ಇರ್ಬೋದು, ಜೊತೆನಲ್ಲಿ ಅನಾನಸ್ ಇರ್ಬೋದು, ಪಪ್ಪಾಯ ಇರ್ಬೋದು, ಈ ರೀತಿ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಒಂದು ಗೇರು ಬೆಳೆ. ಮತ್ತೆ ಸಾಂಬಾರ ಪದಾರ್ಥದಲ್ಲಿ ನಮಗೆ ಮನೆಗೆ ಬಳಕೆ ಬೇಕಾಗಂತ ದಾಲ್ಚಿನಿ ಚಕ್ಕೆ ಇರ್ಬೋದು, ಶುಂಠಿ ಇರ್ಬೋದು, ಅರಿಶಿನ ಇರ್ಬೋದು, ಇದನ್ನು ನಾವು ಬೆಳ್ಕೊಳ್ತೀನಿ. ಜೊತೆನಲ್ಲಿ ಏನು ಅರಿಶಿನವನ್ನ ಕುಂಕುಮ ಆಗಿ ಸ್ವಲ್ಪ ಮನೆಯ ಬಳಕೆ ಬೇಕಾಗಿ ಕುಂಕುಮ ಅದನ್ನ ಮಾಡ್ಕೊಡ್ತೀವಿ. ಇಷ್ಟೇ ಅಲ್ಲದೆ ಒಂದಷ್ಟು ಕಬ್ಬು ಮನೆಯಲ್ಲಿ, ಆಮೇಲೆ ಒಂದು ದೇವ್ರ ಪೂಜೆಗೆ ಬೇಕಾಗಂತ ರುದ್ರಾಕ್ಷಿ ಕೂಡ, ನೇಪಾಳದಲ್ಲಿ ಬರುವಂತ ಬೆಳೆ ಆದ್ರೂ ಕೂಡ ನಾನು ರುದ್ರಾಕ್ಷಿನೂ ಬೇಕು ಅಂತ ಹೇಳಿ ಅದನ್ನು ಬೆಳೆದಿದ್ದೀನಿ, ಅದು ಬೆಳೆ ಬರ್ತಾ ಇದೆ. ಈಗ ಇಷ್ಟೆಲ್ಲ ಬೆಳೆ ಬೆಳಿಲಿಕ್ಕೆ ಮುಖ್ಯವಾದ ಕಾರಣ ನೀರಿನ ಸದ್ಬಳಕೆ. ಇರುವಂತಹ ನೀರನ್ನ ದುಂದು ವೆಚ್ಚ ಮಾಡಿದಾಗೆ ಯಾವ್ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಬೇಕು ಅಷ್ಟನ್ನು ಪೂರೈಕೆ ಮಾಡೋದ್ರಿಂದ ನೀವು ಇಷ್ಟೆಲ್ಲ ಬೆಳೆ ಬೆಳಿಲಿಕ್ಕೆ ಸಾಧ್ಯವಾಗಿದೆ. ಈಗ ಸ್ವಲ್ಪ ಸ್ವಲ್ಪ ವಿವರವಾಗಿ ಹೇಳಿ, ಈಗ ಎಲ್ಲ ಬೆಳೆಗಳನ್ನ ಈಗ ಇಟ್ಟಿದ್ದೀರಲ್ಲ ನೀವು ಈ 3 ಎಕರೆ ಜಾಗದಲ್ಲಿ, ಅದನ್ನ ಹೇಗೆ ನೀವು ಹಂಚಾಕಿದಿರಾ, ಎಲ್ಲೆಲ್ಲಿ ಆ ಬೆಳೆಗಳನ್ನ ನೀವು ಬೆಳೀತಾ ಇದ್ದೀರಾ, ಅದನ್ನೆಲ್ಲ ಒಂಚೂರು ಹೇಳಿ. ನಮ್ದು ಪ್ರಧಾನವಾಗಿ ಅಡಕೆ ಬೆಳೆ. ಅಡಕೆ ಬೆಳೆ ಮಧ್ಯ ಮಧ್ಯದಲ್ಲಿ ಜಾಗ ಬರ್ತದೆ, ಅಲ್ಲಿ ಬಾಳೆಗಳನ್ನು ಹಾಕಿದೀವಿ, ಅಡಕೆ ಮರಕ್ಕೆ ವಿಳೆದೆಲೆಗಳನ್ನು ಹಾಕಿದೀವಿ, ಹಾಗೆ ಕಾಳುಮೆಣಸನ್ನು ಹಾಕಿದೀವಿ. ಆಮೇಲೆ ಮಧ್ಯದಲ್ಲಿ 3 ಭಾಗ ಮಾಡಿ ಒಂದು ಭಾಗದಲ್ಲಿ ಲವಂಗ ಬೆಳೆದಿದ್ದೇನೆ, ಒಂದು ಭಾಗದಲ್ಲಿ ಜಾಯಿಕಾಯಿಗಳನ್ನು ಬೆಳೆದಿದ್ದೀನಿ. ಮಧ್ಯ ಮಧ್ಯದಲ್ಲಿ ಒಂದೊಂದು ಗಿಡಗಳು ಬರ್ತವೆ ಪ್ರತಿ ಒಂದು ಹಂತದಲ್ಲಿ. ಆಮೇಲೆ ಮಧ್ಯದಲ್ಲಿ ಕಪ್ಪು ಬರ್ತದೆ, ಅಡಿಕೆ ನೀರು ಬಸಿ ಕಾಲುವೆ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಕಪ್ಪು ಅಂತ ಹೇಳ್ತೀವಿ. ಆ ಬಸಿ ಕಾಲುವೆಗಳು ಏನು ಬರ್ತವೆ ಅದ್ರ ಪಕ್ಕದಲ್ಲಿ ಒಂದಷ್ಟು ಲಿಂಬೆ ಆಗಲಿ, ಮೂಸಂಬೆ ಆಗಲಿ, ಕಿತ್ತಲೆ ಆಗಲಿ, ಸಪೋಟ ಆಗಲಿ, ಈ ತರದ ಆ ಭಾಗದಲ್ಲಿ ಹಾಕಿದೀವಿ. ಅದನ್ನ ಏನಂದ್ರೆ ನೀರು ಸ್ಪ್ರಿಂಕ್ಲರ್ ನೀರು, ಮೈಕ್ರೋ ಸ್ಪ್ರಿಂಕ್ಲರ್ ಆದ್ರಿಂದ, ತುಂತುರು ನೀರಾವರಿ ವ್ಯವಸ್ಥೆ ಆದ್ರಿಂದ ಸಂಪೂರ್ಣ ಎಲ್ಲಾ ಭಾಗಕ್ಕೂ ಹಂಚಿ ಬೆಳೆದ್ರಿಂದ ಅದಷ್ಟೇ ನೀರು ಎಲ್ಲಾ ಬೆಳೆಗಳಿಗೂ ಸಾಕಾಗ್ತದೆ. ಅದಕ್ಕೆ ಪ್ರತ್ಯೇಕವಾಗಿ ಯಾವುದಕ್ಕೆ ಕೊಡಬೇಕು ಅಂತಿಲ್ಲ, ಒಂದು ಸಾರಿ ಸ್ಪ್ರೇ ಮಾಡಿದ್ರೆ ಎಲ್ಲಾ ಬೆಳೆಗಳಿಗೂ ನೀರು ತಲುಪೋದ್ರಿಂದ ನೀರಿನ ಒಂದು ಉಳಿತಾಯನೂ ಆಗ್ತದೆ. ಆಮೇಲೆ ಬಾಳೆ ಇತ್ಯಾದಿ ನೆರಳು ಹೆಚ್ಚಾಗಿರೋದ್ರಿಂದ, ಅಲ್ಲಿ ಹೆಚ್ಚಿನ ಬಿಸಿಲು ಕಡಿಮೆ ಇರೋದ್ರಿಂದ ನೀರು ಆವಿಯಾಗಿ ಹೋಗುವಂತ ಒಂದು ಅಂಶ ಕಡಿಮೆ ಇರುತ್ತೆ. ಮತ್ತೆ ಜೊತೆನಲ್ಲಿ ಈ ಮುಚ್ಚಿಗೆಗಳನ್ನೆಲ್ಲ ನಾವು ಇದನ್ನ ಅಲ್ಲಿ ಬೆಳೆದಂತ ಕಳೆ ಇತ್ಯಾದಿಗಳು, ಸೋಗೆ ಇರ್ಬೋದು, ಏಲಕ್ಕಿ ರವದೆ ಇರ್ಬೋದು, ಬಾಳೆ ರವದೆ ಇರ್ಬೋದು ಇತ್ಯಾದಿಗಳನ್ನ ನಾವು ಅಲ್ಲೇ ಮುಚ್ಚೋದ್ರಿಂದ ಅದು ಕೂಡ ತೇವಾಂಶಗಳನ್ನ ಹೊರಗೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ. ಅದರಿಂದ ನೀರಿನ ಪ್ರಮಾಣ ಹೀರಿಕೊಳ್ಳುವಂಥದ್ದು ಕಡಿಮೆ ಆಗ್ತದೆ, ನೀರಿನ ಬಳಕೆನೂ ಕಡಿಮೆ ಆಗ್ತದೆ. ಆಮೇಲೆ ಒಂದೇ ಸರಿ ನೀರು ಎಲ್ಲದಕ್ಕೂ ಸಿಗೋದ್ರಿಂದ ನೀರಿನ ಬಳಕೆ ಕಡಿಮೆ ಆಗ್ತದೆ. ಈಗ ಅಡಿಕೆ ತೋಟದಲ್ಲಿ ಗಾಳಿ ಬೆಳಕು ಚೆನ್ನಾಗಿರಬೇಕು, ಆವಾಗ ರೋಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನೀವು ಇಷ್ಟೆಲ್ಲ ಬೆಳೆಗಳನ್ನು ಇಟ್ಟಿದ್ದೀರಲ್ಲ, ಗಾಳಿ ಬೆಳಕೆಲ್ಲ ಬೀಳುತ್ತಾ ನಿಮ್ಮ ತೋಟದೊಳಗಡೆ? ಇದೆ, ಗಾಳಿ ಬೆಳಕಿದೆ. ಗಾಳಿ ಬೆಳಕಿಗೆ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರು ಕೂಡ ನನಗೆ ಇಲ್ಲಿ ತನಕ ರೋಗಬಾಧೆ ಅಂತ ಏನು ಇದಾಗಿಲ್ಲ. ನಾನು ಅದಕ್ಕೆ ಯಾವುದೇ ಪೆಸ್ಟಿಸೈಡ್ ಆಗಲಿ ಇತ್ಯಾದಿಗಳನ್ನು ನಾನು ಹಾಕಿಲ್ಲ. ಈ ಎರಡು ಸಾರಿ ಬೋರ್ಡೋ ದ್ರಾವಣ ಸ್ಪ್ರೇ ಮಾಡೋದು ಅಷ್ಟೇ ಬಿಟ್ಟರೆ ಬೇರೆ ಯಾವ ರೀತಿ ನಾನು ಅಲ್ಲಿಗೆ ಬಳಸುವಂತ ಸನ್ನಿವೇಶ ನನಗೆ ಉತ್ಪತ್ತಿ ಆಗಿಲ್ಲ. ಮತ್ತೆ ಬೆಳಕು ಕಡಿಮೆ ಆಯಿತು ಅದರಿಂದ ತೊಂದರೆ ಆಯಿತು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಇದರ ಲಕ್ಷಣಗಳೇನು ಅಂದ್ರೆ ಸಸಿಗಳು ಅಡಿಕೆಗಳು ಯಾವುದೇ ಇರಬಹುದು, ಸಸ್ಯಗಳು ಅವಕ್ಕೆ ತನಗೆ ಬೇಕಾಗ ಹಾಗೆ ಅದು ತನ್ನ ರಕ್ಷಣೆ ತಾನು ಮಾಡ್ಕೊಳ್ತದೆ. ನೀವು ಎಲ್ಲೇ ತಗೊಂಡೋಗಿ ನೆಟ್ಟರು ಕೂಡ ಅದು ಹೇಗೆ ಬೆಳಿಬೇಕು ಅದೇ ರೀತಿ ಬೆಳಿತದೆ. ನಮ್ಗೆ ಉದಾಹರಣೆಗೆ ನಮಗೆ ಗೇರ್ ನೆಟ್ಟಿದೀವಿ, ಗೇರು ಬಯಲು ಪ್ರದೇಶದಲ್ಲಿ ನೆಡಬೇಕಾದ ಬೆಳೆ, ತೋಟದಲ್ಲಿ ನೆಟ್ಟಿದೀವಿ, ಅದು ಅಡಿಕೆ ಮರದಷ್ಟೇ ಸುಮಾರು 50-60 ಅಡಿ ಬೆಳಕೊಂಡು ಹೋಗ್ತಾ ಇದೆ, ಆದ್ರೂ ನನಗೆ ಬೆಳೆ ಕೊಡ್ತಾ ಇದೆ. ಅದು ಗಾಳಿ ಬೆಳಕನ್ನು ಅದು ತಗೊಳುತ್ತೆ, ಅದು ಉಪಯೋಗಿಸ್ಕೊಳ್ಳುತ್ತೆ. ನಾವು ಅದಕ್ಕಾಗಿ ಕೊಡಬೇಕಾದ್ದೇನಿಲ್ಲ, ನಾವು ನೆಡೋದಷ್ಟೇ ಕೆಲಸ, ರಕ್ಷಣೆ ಮಾಡೋದಷ್ಟು ಕೆಲಸ, ಉಳಿದ ಕೆಲಸ ಅವೇ ಮಾಡ್ಕೊಳ್ತಾವೆ. ಈಗ ಜಾಯಿಕಾಯಿ ಲವಂಗ ಈ ರೀತಿ ಗೇರೆಲ್ಲ ಹಾಕೋದ್ರಿಂದ ಬೇರೆ ಬೆಳೆಗಳಿಗೆ ಏನಾದ್ರು ತೊಂದರೆ ಆಗಿದೆಯಾ ಇಳುವರಿ ಮೇಲೆ ಏನಾದ್ರು? ಇಲ್ಲ, ಇದು ಹಾಗನ್ಸುತ್ತೆ. ಒಂದು ಸಾರಿ ನಾವು ಕಾಫಿ ಹಾಕಿದಾಗ, ಕಾಫಿ ಜಾಸ್ತಿ ಇದ್ದಾಗ ಸ್ವಲ್ಪ ಅದು ರಸಸಾರವನ್ನು ಜಾಸ್ತಿ ತಗೊಂಡು ಬೇರೆ ಬೆಳೆಗಳಿಗೆ ತೊಂದರೆ ಆಗುತ್ತೋನೋ ಅಂತ ನಮಗೆ ಒಂದು ಸಾರಿ ಅನಿಸಿತ್ತು. ಈಗ ಅದು ಕ್ರಮೇಣ ಏನಾಗಿದೆ ಅಂತಂದ್ರೆ ಅವು ಹೊಂದ್ಕೊಳ್ತಾವೆ, ನಮ್ಮ ಹಾಗೆ ಮನುಷ್ಯರಾಗಿ ಅವು ಹೊಂದ್ಕೊಂಡು ಬಾಳ್ತಾವೆ. ನಾವು ಕೂಡ ಅಂಶವನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ. ನಾವು ಕಾಂಪೋಸ್ಟ್ ಆಗಲಿ ಬಯೋಡಿಕಾಕ್ಷನ್ ಆಗಲಿ ಸ್ವಲ್ಪ ಜಾಸ್ತಿ ಕೊಟ್ಟಾಗ ಅವು ಹಂಚ್ಕೊಂಡು ತಗೊಳ್ತಾವೆ. ಆದ್ರಿಂದ ಬೆಳೆ ಯಾವ ರೀತಿಯಲ್ಲೂ ಕೂಡ ನನಗೆ ಅದರಿಂದ ತೊಂದರೆ ಆಗಿದೆ, ಒಂದು ಬೆಳೆಯಿಂದ ಮತ್ತೊಂದು ಬೆಳೆಗೆ ತೊಂದರೆ ಆಗಿದೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಒಂದು ಬೆಳೆಯಿಂದ ಮತ್ತೊಂದು ಪೂರಕವಾಗಿ ಇದಾಗ್ತಾ ಇದೆ. ಬಾಳೆ ಬೆಳೀತಾ ಇದೆ, ಬಾಳೆಯಿಂದ ಬರೋ ರೌದೆಗಳು ಇತ್ಯಾದಿಗಳು, ಗೊಬ್ಬರ ಆದ್ರೆ ಅಡಿಕೆ ಮರಕ್ಕೂ ಸಿಗುತ್ತೆ, ಹಾಗೆ ಅಡಿಕೆ ಸೋಗೆಯಿಂದ ಬಂದ ಗೊಬ್ಬರ ಆದ್ರೆ ಅದು ಬಾಳೆಗೂ ತಗೊಳುತ್ತೆ. ಈ ಕೆಳಭಾಗದಲ್ಲಿ ಏನು ಬೆಳೀತಾವೆ ಎಲ್ಲ ಬೆಳೆಗಳು ಅಲ್ಲಿರೋ ಪೋಷಕಾಂಶಗಳನ್ನು ಹಂಚ್ಕೊಳ್ತಾವೆ ಕೂಡ. ಪೋಷಕಾಂಶ ಸ್ವಲ್ಪ ನಾವು ಜಾಸ್ತಿ ಕೊಡ್ತಾ ಬಂದ್ರೆ ಅದು ಏನು ಕೊರತೆ ಆಗತ್ತೆ ಅಂತ ಅನ್ಸುದಿಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಅಂತರ ಬೆಳೆಗಳನ್ನು ಇಟ್ಕೊಂಡಿರೋದ್ರಿಂದ ನಿಮ್ಗೆ ಅದರಿಂದಲೂ ಸ್ವಲ್ಪ ಅಲ್ಪ ಸ್ವಲ್ಪ ಆದಾಯ ಬರ್ತಾ ಇದೆ? ಖಂಡಿತ ಆದಾಯ ಬರ್ತಾ ಇದೆ. ಈಗ ನನಗೆ ಪ್ರಾರಂಭದಲ್ಲಿ ಲವಂಗ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇತ್ತು, ಈಗ ಬೆಳೆ ಜಾಸ್ತಿ ಆಗ್ತಾ ಬರ್ತಾ ಇದೆ. ಸುಮಾರು 30-40 ಕೆಜಿ ವರೆಗೂ ಲವಂಗ ಬೆಳೆ ಬರ್ತಾ ಇದೆ. ಕೊಯ್ಲು ಸ್ವಲ್ಪ ಒಂದೊಂದು ಹಂತ ಒಂದೊಂದು ಕೊಯ್ಲು ಆದ ನಂತರದಲ್ಲಿ ಮತ್ತೊಂದು ಕೊಯ್ಲು ಬರೋದ್ರಿಂದ ಅದಕ್ಕೂ ಕೂಡ ಅಷ್ಟೊಂದು ಕಷ್ಟ ಅನ್ಸಲ್ಲ. ನಮ್ಮಲ್ಲಿ ಹೆಚ್ಚಾಗಿ ಇದಕ್ಕೆ ಹೆಣ್ಣು ಮಕ್ಕಳೇ ನಮಗೆ ಕೆಲಸದಲ್ಲಿ ಅವರು ಶ್ರದ್ಧೆಯಿಂದ ಮಾಡ್ತಾರೆ. ನಮ್ಮವರು ನಮ್ಮ ಮಕ್ಕಳು ಅಂತ ನಾವು ಅವರನ್ನು ನೋಡ್ಕೊಳ್ಳೋದ್ರಿಂದ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಹಾಗಾದ್ರಿಂದ ನಮ್ಗದು ಈ ಉಪ ಬೆಳೆಯಿಂದ ಆದಾಯ ಬರ್ತಾ ಇದೆ. ಅದರಿಂದ ನಮ್ಗೆ ಪೂರಕವಾಗಿ ಬಾಳೆ ಆಗ್ಲಿ ಇದು ಯಾವ್ದೇ ಇದ್ರು ಕೂಡ ಅದರಿಂದ ಅಲ್ಪ ಸ್ವಲ್ಪ ಆದಾಯ ಬರ್ತಾ ಇದೆ, ಅದರಿಂದ ಏನು ತೊಂದರೆ ಅಂತ ಅನ್ಸಿಲ್ಲ. ಶಂಕರಮೂರ್ತಿ ಅವರೇ, ಈಗ ಇಷ್ಟೆಲ್ಲ ಉಪ ಬೆಳೆಗಳು ಬೇಕಂತ ತೋಟದಲ್ಲಿ, ಈಗ ಹೆಚ್ಚು ಆದಾಯ ಕೊಡುವಂತದ್ದು ಉದಾಹರಣೆಗೆ ಜಾಯಿಕಾಯಿ ಇರ್ಬೋದು, ಲವಂಗ ಇರ್ಬೋದು, ಇಂಥದ್ದಾದ್ರೆ ಒಂದು 3-4 ಇಟ್ಕೊಂಡ್ರೆ ಸಾಲದ? ಇದು ಕೃಷಿಕ ಅಂದ್ಮೇಲೆ ಅವನಿಗೆ ಮೊದಲನೇದಾಗಿ ಬೇಕಾಗಿರೋದು ಸ್ವಾಭಿಮಾನ ಮತ್ತೆ ಸ್ವಾವಲಂಬನೆ. ಇದನ್ನ ನಮ್ಮ ತಂದೆಯಿಂದ ನಾನು ಗಳಿಸಿಕೊಂಡು ಬಂದ ಒಂದು ಆಸ್ತಿ ಇದು. ನಾವು ಯಾವುದೇ ಒಂದು ವಸ್ತುಗಳು ಬೇಕು ಅಂದ್ರೆ ಬೇರೆಯವ್ರನ್ನ ಕೇಳಬೇಕು, ಅವಲಂಬಿಸಬೇಕು ಅನ್ನೋದು ನಮ್ಗೆ ಇರಲಿಲ್ಲ. ನಾವು ಸ್ವಂತವಾಗಿ ನಾವು ಮಾಡಬೇಕು ಅಂತೇಳಿ ಪ್ರತಿಯೊಂದು ವಸ್ತುಗಳು ಗುದ್ದಲಿ ಬುಟ್ಟಿಯಿಂದ ಹಿಡಿದು ಈಗ ಅಡಿಕೆ ಕೊನೆ ಆಗಲಿ ಅಥವಾ ಗೊಬ್ಬರ ಆಗಲಿ ಮಣ್ಣಾಗಲಿ ಯಾವುದೇ ಒಂದು ವಸ್ತುಗಳನ್ನು ಸಾಗಿಸಬೇಕಂದ್ರೆ ಒಂದು ರೆಡ್ಬಿ ಅಂತೇಳಿ ಒಂದು ಯಂತ್ರ ಗಾಡಿ ಇದೆ. ಹಾಗೆ ಬೋರ್ಡ್ ಸ್ಪ್ರೇ ಮಾಡಲಿಕ್ಕೆ ಒಂದು ಪವರ್ ಸ್ಪ್ರೇ ಇದೆ. ಜೊತೆನಲ್ಲಿ ಕಳೆ ಮಿಷನ್ ಆಗಲಿ ಅಥವಾ ಕಟಿಂಗ್ ಮಿಷನ್ ಆಗಲಿ ಯಾವುದೇ ಒಂದು ನಾವು ಯಾಂತ್ರಿಕವಾಗಿ ನಾವು ಅಡಿಕೆ ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಏನು ಅಂತಂದ್ರೆ ಸ್ವಾವಲಂಬನೆ ಅಂತಂದ್ರೆ ನಾವು ಬೇಕಾಗಂತ ಬೆಳೆಗಳನ್ನು ನಾವು ಬೆಳಿಬೇಕು ಅನ್ನೋದು ನಮ್ದು ಒಂದು ಗುರಿ. ಅದರಲ್ಲಿ ಪ್ರತಿಯೊಂದು ಬಂತು, ಹಣ್ಣು ತರಕಾರಿಯಿಂದ ಹಿಡಿದು ಆಹಾರ ಪದಾರ್ಥಗಳಿಂದ ಹಿಡಿದು ಕಮರ್ಷಿಯಲ್ ಇದಾದ್ರೂ ಅದು ಕೂಡ ಸಾಂಬಾರ ಪದಾರ್ಥಗಳು ನಾವು ಬಳಸುವಂತದ್ದೆ. ಅಡಿಕೆ, ಲವಂಗ, ಜಾಯಿಕಾಯಿ, ಏಲಕ್ಕಿ ಇವೆಲ್ಲ ನಾವು ಬಳಸುವಂತ ವಸ್ತುಗಳೇ. ಇದರಲ್ಲಿ ಔಷಧಿ ಗಿಡಗಳು ಕೂಡ ನಮ್ಮ ನಿತ್ಯ ಬಳಕೆಗೆ ಬೇಕಾಗಂತವು. ಸಣ್ಣ ಸಣ್ಣ ಸೊಪ್ಪು ತರಕಾರಿ ಇದ್ದೀವಿ ಕೂಡ ನಮ್ಮ ನಿತ್ಯ ಬಳಕೆಗೆ ಬೇಕಾಗಂತದ್ದು. ಸಾಧಾರಣ ಹೆಚ್ಚಾಗಿ ನಾವು ಏನಂದ್ರೆ ಸ್ವಾವಲಂಬನೆ ಅಂತ ಇಟ್ಕೊಂಡು ಹೋದಾಗ ನೀವು ಎಲ್ಲಾ ವಸ್ತುಗಳು ಬೇಕಾಗ್ತದೆ. ನಾವೇ ಬೆಳಕೊಂಡು ಉಳಿದಿದ್ದನ್ನು ನಾವು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದು, ಅಲ್ಲೇನು ಉಳಿತೋ ಅದನ್ನ ಮಾರುಕಟ್ಟೆಗೆ ಕಳಿಸಬೇಕು ಅನ್ನೋದು ಯೋಚನೆ ಬಿಟ್ರೆ ನಮಗೆ ಬೇಕಾಗಂತ ವಸ್ತುಗಳನ್ನ ನಾವು ಬೆಳ್ಕೊಳ್ಬೇಕು ಅನ್ನೋದು ನಮ್ಮ ಗುರಿ. ಔಷಧಿ ಸಸ್ಯಗಳು ಯಾವ್ಯಾವ್ದಿದೆ? ಔಷಧಿ ಅಂದ್ರೆ ನಾವು ನಮ್ಮ ಜಾಗದಲ್ಲಿ ಏನು ಇರುತ್ತೆ ಎಲ್ಲದೂ ಔಷಧಿ ಸಸ್ಯಗಳೇ. ನಾವು ಅದನ್ನ ಹೆಚ್ಚಾಗಿ ಗುರುತಿಸೋದಿಲ್ಲ. ಈ ನಾಚಿಗೆ ಮುಳ್ಳು ಅಂತ ಹೇಳ್ತೀವಿ, ಅದು ಕೂಡ ಔಷಧಿ ಕೂಡ. ಅದರಲ್ಲಿ ಹೆಪರೇನ್ ಕಂಟೆಂಟ್ ಇರ್ತದೆ, ಅದರಿಂದ ಅದು ರಕ್ತ ಹೆಪ್ಪುಗಟ್ಟ ಅಂತ ಒಂದು ಕೆಲಸ ಮಾಡ್ತದೆ. ಅದು ಯಾವ್ದಾದ್ರೂ ಒಂದು ಸಂದರ್ಭದಲ್ಲಿ ರಕ್ತ ಭೇದಿ ಇತ್ಯಾದಿ ಏನಾದ್ರು ಆದ್ರೂ ಕೂಡ ಅದ್ರ ಕಷಾಯ ಮಾಡಿ ತಗೊಂಡ್ರೆ ಮುಳ್ಳಿನ ಗಿಡದ ಒಂದು ಔಷಧಿಯಿಂದ ಅದು ಕಡಿಮೆ ಆಗ್ತದೆ. ಒಂದು ಜೊತೆನಲ್ಲಿ ನೆಲನೆಲ್ಲಿ ಅಂತ ಹೇಳಿ ಒಂದು ಗಿಡ ಬರ್ತದೆ, ಅದು ಕೂಡ ನಮ್ಮ ಜಮೀನಲ್ಲೇ ಇರ್ತದೆ, ಅದನ್ನ ಗುರುತಿಸೋದು ಕಷ್ಟ ಆಗ್ತದೆ. ಅದೇನು ಸಣ್ಣ ಗಿಡ, ಅದು ಜಾಂಡಿಸಿಗೆ ಉತ್ತಮವಾದ ಒಂದು ಔಷಧಿ ಗಿಡ. ಅದು ಕೂಡ ನಾವು ಆ ತರದ ವಸ್ತುಗಳನ್ನು ಕಂಡಾಗ ನಾವು ಅದನ್ನ ಬಿಡ ಹಾಳು ಮಾಡೋದಿಲ್ಲ, ಅದನ್ನ ರಕ್ಷಣೆ ಮಾಡ್ಕೊಳ್ತಾ ಹೋಗ್ತೀವಿ. ಆಮೇಲೆ ಒಂದು ನಮ್ಮ ಹಿಂದಿನಿಂದ ಮಾಡ್ಕೊಂಡು ಬಂದಂತ ಒಂದು ಸೋಮಾರಿ ಗಿಡ ಅಂತ ಹೇಳಿ ಒಂದಿದೆ, ಅದು ಆಯುರ್ವೇದಿಕ್ನಲ್ಲಿ ತುಂಬಾ ವಿಶೇಷವಾದ ಗಿಡ. ಅದನ್ನು ಉಳಿಸ್ಕೊಂಡ್ ಬಂದಿದ್ದೀವಿ, ಅದು ಅಗ್ನಿ ಸರ್ಪಕ್ಕೆ ಔಷಧಿಯಾಗಿ ಬಳಕೆ ಆಗಂತ ಒಂದು ನಂಜುನಾಶಕವಾದ ಗಿಡ. ಈ ತರದ ಏನು ಗಿಡಗಳಿದಾವೆ ನನ್ಗೆ ಗಮನಕ್ಕೆ ಬಂದಾಗ ಆ ತರದನ್ನ ರಕ್ಷಣೆ ಮಾಡ್ಕೊಂಡು ಅದನ್ನ ಉಳಿಸ್ಕೊಂಡು ಮುಂದಿನ ಒಂದು ಜನರೇಷನ್ಗೆ ಅದು ತಲುಪಬೇಕು ಅನ್ನೋ ಉದ್ದೇಶಕ್ಕೆ ಆ ತರದ ಔಷಧಿ ಗಿಡಗಳು. ಗಿಡಗಳನ್ನು ಕೂಡ ಕೆಲವರು ಹಲವಾರು ಗಿಡಗಳನ್ನ ನಾನು ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಈ ರೀತಿಯಾಗಿ ಸುಮಾರಾಗಿ ನಿಮಗೆ ಪರಿಚಯ ಇರುವಂತಹ ಎಷ್ಟು ಜಾತಿಯ ಔಷಧಿ ಗಿಡಗಳು ನಿಮ್ಮ ತೋಟದ ಸುತ್ತಮುತ್ತ ಇದೆ? ಔಷಧಿ ಗಿಡ ಅಂತಂದ್ರೆ ಈ ತುಳಸಿಯಿಂದ ಹಿಡಿದು ನಾವು ನಿತ್ಯ ಬಳಸುವಂತ ಜಾಯಿಕಾಯಿ ಲವಂಗ ಇವೆಲ್ಲವೂ ಔಷಧಿ ಗಿಡಗಳೇ. ಸಾಂಬಾರ ಪದಾರ್ಥಗಳಾದ್ರೂ ಕೂಡ ಔಷಧಿ ಗಿಡಗಳೇ. ನೆಲ್ಲಿ ಗಿಡ ಇರ್ಬೋದು ಅಥವಾ ಅಲ್ಲಿ ಬೆಳೆಯತಕ್ಕಂತ ಒಂದು ಉನ್ಮತ್ತ ಅಂತ ಹೇಳ್ತಾರೆ, ಅದು ಕೂಡ ಕೆಪಟ್ರಾಯ್ ಅಂತ ಹೇಳ್ತಾರೆ, ಅದಕ್ಕೊಂದು ಪಟ್ಟ ಹಾಕ್ಲಿಕ್ಕೆ ಬರ್ತದೆ ಔಷಧಿ. ಆ ತರದ್ದು ಹಲವಾರು ಗಿಡಗಳಿದಾವೆ. ಬೇಕು ಅಂತ ಹುಡ್ಕೊಂಡು ಹೋದ್ರೆ ನಮ್ಮಲ್ಲಿ ಆ ತರದ ತುಂಬಾ ಗಿಡಗಳಿದಾವೆ. ಈ ರೀತಿ ಔಷಧಿ ಗುಣಗಳನ್ನ ನೀವು ತಿಳ್ಕೊಂಡು ಔಷಧಿ ಏನಾದ್ರು ಕೊಡ್ತೀರಾ ಹೇಗೆ? ಹೌದು, ಅಂದ್ರೆ ವೈದ್ಯಕೀಯವಾಗಿ ನಾನೇನು ಅದನ್ನ ಹೆಚ್ಚಾಗಿ ಇದ್ ಮಾಡ್ತಾಯಿಲ್ಲ. ಆದ್ರೆ ಸಾಂಪ್ರದಾಯಿಕವಾಗಿ ಏನು ಅಗ್ನಿಸರ್ಪ ಅಂತ ಹೇಳಿ ಆಗ್ತದೆ, ಅದನ್ನ ನಮ್ಮ ಪರಂಪರೆಯಿಂದ ಅದನ್ನ ಔಷಧಿ ಕೊಟ್ಕೊಂಡು ಬರ್ತಾ ಇದ್ದಾರೆ. ಒಂದು ಸೊಪ್ಪಿನ ಬಳಕೆ ಇದೆ, ಜೊತೆನಲ್ಲಿ ಈ ಸೋಮಾರಿಯನ್ನ ಬೇರು ಅಂತ ಹೇಳಿದ್ನಲ್ಲ, ಅದ್ರ ಬೇರನ್ನ ಬಳಸೋದು. ಇದನ್ನ ಮೊದಲಿಂದ ಪರಂಪರೆಯಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ, ಅದು ಉತ್ತಮವಾಗಿ ಗುಣ ಕಂಡಿದೆ. ಈಗ ಒಟ್ಟಾರೆಯಾಗಿ ಸಮಗ್ರ ಕೃಷಿ ಮಾಡೋದ್ರಿಂದ ನಮಗೆ ಒಂದು ರೀತಿ ತೃಪ್ತಿ ಇದೆ, ಜೊತೆಗೆ ಒಂದ್ ನಾಲ್ಕು ಕಾಸು ಆದಾಯವೂ ಸಿಗುತ್ತೆ ಅನ್ನೋದು ತಮ್ಮ ಒಟ್ಟಾರೆ ಅಭಿಪ್ರಾಯ. ಈಗ ತಮ್ಮ ಮಾತುಗಳನ್ನ ಕೇಳಿದ್ರೆ ತಾವು ಬಹುಶಃ ಊಟಕ್ಕೆ ಅಕ್ಕಿಯನ್ನು ಮಾತ್ರ ಅಂಗಡಿಯಿಂದ ತರ್ತೀರಿ, ಬೆಂಕಿಪಟ್ಟಣ ಸೀಮೆಣ್ಣೆ ಅಥವಾ ಈ ತರದ ಏನಾರೋ ಸಣ್ಣ ಪುಟ್ಟ ವಸ್ತುಗಳನ್ನಷ್ಟೇ ತಗೊಂಡ್ಬರ್ತಾ ಇದ್ದೀರಿ. ಇನ್ನು ತಮಗೆ ದಿನಬಳಕೆಗೆ ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳನ್ನು ಸಹ ತಮ್ಮ ತೋಟದಲ್ಲಿ ಬೆಳೀತಾ ಇದ್ರಿ, ತರಕಾರಿ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಎಲ್ಲವೂ ಬೆಳೀತಾ ಇದ್ರಿ, ಕಬ್ಬು ಸಹ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ. ಹೌದು, ಅಕ್ಕಿ ಕೂಡ ನಮ್ದು ಸ್ವಲ್ಪ ಇದೆ. ನಾವು ಭತ್ತನೂ ನಾವು ಸಾವಯವ ಕೃಷಿಯಲ್ಲೇ ಬೆಳಿತೀವಿ. ಓಹೋ, ಅಕ್ಕಿನೂ ಎಂತ ಕೊಂಡ್ಕೊಂಡ್ ಬರಲ್ಲ? ಇಲ್ಲ, ಒಂದ್ ಅರ್ಧ ಭಾಗ ಕಡಿಮೆ ಆಗದ್ನ ಕೊಳ್ತೀವಿ, ಬಿಟ್ರೆ ಅದನ್ನು ಸಾವಯವದಲ್ಲೇ ಬೆಳಿತೀವಿ. ಅದಕ್ಕೂ ಕೂಡ ಭತ್ತದ ಗದ್ದೆಗೂ ಪೈಪ್ ಲೈನ್ ಗಳನ್ನ ಹಾಕಿಬಿಟ್ಟು ಅಲ್ಲಿಗೆ ಸಾವಯವ ಡಿಕಾಕ್ಷನ್ ಏನ್ ಬರುತ್ತೆ ಅದು ಅಲ್ಲಿ ಹೋಗ ಹಾಗೆ ಮಾಡಿದೀವಿ. ಎಷ್ಟಿದೆ ಭತ್ತದ ಗದ್ದೆ? ಭತ್ತದ ಗದ್ದೆ ಒಂದು ಸುಮಾರು ಒಂದು ಮುಕ್ಕಾಲು ಎಕರೆ ಅಷ್ಟಿದೆ. ಅದ್ರ ಭತ್ತ ನಾವು ಮನೆ ಬಳಕೆಗೆ, ಅದು ಸಹ ಸ್ವಾವಲಂಬನೆಗೆ ಉಪಯೋಗ ಆಗ್ತಾ ಇದೆ. ಹೌದು, ಅದು ಭತ್ತ ಕೂಡ ನಾವು ಸ್ವಾವಲಂಬಿಯಾಗಿ ನಾವು ಬೆಳೀತಾ ಇದೀವಿ. ತರಕಾರಿಗಳು ಜೊತೆನಲ್ಲಿ ಸಾಂಬಾರ ಪದಾರ್ಥಗಳು ಎಲ್ಲೋ ಬಾಳೆ ಇತ್ಯಾದಿ ಎಲ್ಲವೂ ಕೂಡ ನಾವು ಸಾವಯವದಲ್ಲೇ ಬೆಳೆದು ಸ್ವಾವಲಂಬಿಯಾಗಿ ಬೆಳೀತಾ ಇದೀವಿ. ಒಟ್ಟಾರೆಯಾಗಿ ತಮ್ಮ ಮಾತುಗಳನ್ನು ಕೇಳಿದಾಗ ರೈತ ತನ್ನ ಕೆಲಸವನ್ನ ತಾನು ಮಾಡಬೇಕು, ಯಾಕೆಂದ್ರೆ ರೈತಾಪಿ ಕೆಲಸನೇ ಅದು ಬೆಳೆ ಬೆಳೆಯುವಂತದ್ದು. ಇದರಲ್ಲಿ ಕಮರ್ಷಿಯಲ್ ಆಗಿ ಅಂದ್ರೆ ವ್ಯಾವಹಾರಿಕವಾಗಿ ತನಗೆ ತನ್ನ ಆಗು ಹೋಗುಗಳಿಗೆ ತನ್ನ ಕಷ್ಟಕ್ಕೆ ಬೇಕಾಗುವಂತಹ ಒಂದು ನಾಲ್ಕಾಸು ಸಂಪಾದನೆ ಮಾಡೋದ್ರ ಜೊತೆಗೆ ತನ್ನ ದಿನನಿತ್ಯಕ್ಕೆ ಬೇಕಾಗುವಂತಹ ಆಹಾರವನ್ನ ತಾನು ಬೆಳೆಕೊಳ್ಳುವಂಥದ್ದು ಅವನ ಒಂದು ದಿನನಿತ್ಯದ ಕಾಯಕ. ಆದ್ರಿಂದ ತಾವು ಅದನ್ನ ಒಂದು ರೀತಿ ಋಷಿ ಸಂಸ್ಕೃತಿಯಾಗಿ ಅದನ್ನ ಅಳವಡಿಸಿಕೊಂಡಿದ್ದೀರಿ. ಹೌದು, ನಾನು ಇದನ್ನ ಪ್ರಾರಂಭದಲ್ಲಿ ನನ್ನ ಸ್ವಂತಕ್ಕೆ ಅಂತ ಬೆಳೆದ್ರೂ ಕೂಡ ಅದು ಈಗ ಏನಾಗಿದೆ, ಪ್ರಚಾರಕ್ಕೆ ಬಂದು ನನ್ನ ಕೃಷಿಯನ್ನು ನೋಡ್ಲಿಕ್ಕೆ ಅನೇಕ ಕಡೆಯಿಂದ ಬಂದಿದ್ದಾರೆ. ಕನ್ಯಾಕುಮಾರಿಯಿಂದ ಹಿಡಿದು ಅಮೆರಿಕ, ಜರ್ಮನಿ ಇತ್ಯಾದಿ ಸಂಘ ಸಂಸ್ಥೆಗಳಿಂದನೂ ಕೂಡ ನಮ್ಮ ಕೃಷಿಯನ್ನ ನೋಡ್ಬೇಕು ಅಂತ ಹೇಳಿ ಬಂದಿದ್ದಾರೆ. ದೇಶದ ಎಲ್ಲಾ ರಾಜ್ಯದಿಂದನು ಒಂದು ಸಂಘಟನೆ ಅವರು ಬಂದಿದ್ರು ನಮ್ಮ ಕೃಷಿ ನೋಡ್ಬೇಕು ಅಂತ ಹೇಳಿಬಿಟ್ಟು, ಅವರು ಕೂಡ ನೋಡಿ ಸಂತೋಷ ಪಟ್ಟಿದ್ದಾರೆ. ಇದು ಈಗ ಹೊಸದಾಗಿ ಸಾವಯವ ಕೃಷಿ ಅಂತ ಬರ್ತಾ ಇದ್ರು ಕೂಡ ನಾವು ಹಿಂದಿನಿಂದ ಮಾಡ್ಕೊಂಡ್ ಬಂದಿದ್ರಿಂದ ನಮ್ಗೆ ಇದ್ರ ಬಗ್ಗೆ ತೃಪ್ತಿ ಇದೆ. ಈ ರೀತಿ ಎಲ್ಲರೂ ಮಾಡ್ಕೊಂಡು ಹೋಗ್ಬೋದು, ಸ್ವಾವಲಂಬನೆಯಿಂದ ಮಾಡ್ಕೊಂಡು ಹೋದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಇದರಲ್ಲಿ ಹೇಳ್ತೇನೆ. ಧನ್ಯವಾದಗಳು ಶಂಕರಮೂರ್ತಿಯವರೇ, ಇದುವರೆಗೆ ತಮ್ಮ ಸಮಗ್ರ ಕೃಷಿ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೋಟಗಾರಿಕಾ ಬೆಳೆಗಳ ಸಮಗ್ರ ಕೃಷಿ ಅನುಭವ ಕುರಿತು ತೀರ್ಥಹಳ್ಳಿ ತಾಲೂಕು ಕೋಣಂದೂರಿನ ಶಂಕರಮೂರ್ತಿಯವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ ಎನ್ ಸುಬ್ರಹ್ಮಣ್ಯ. ಈಗ ಪರಿಸರ ಗೀತೆಗಳು. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇಗುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ.

ಚಂಡಮಾರುತದ ಸಮಯದಲ್ಲಿ ಗಾಳಿಯ ವೇಗ ಹೆಚ್ಚಾಗಿರುತ್ತದೆ. ಇದರಿಂದ ಸಾಧಾರಣ ವಸ್ತುಗಳು ಕೂಡ ಅಪಾಯಕಾರಿಯಾಗಬಲ್ಲದು. ನಿಮ್ಮ ಸುತ್ತಮುತ್ತಲು ಯಾವುದೇ ರೀತಿಯ ಹರಿತವಾದ ವಸ್ತುಗಳು ಮತ್ತು ಮುರಿದು ಹೋದ ಮರದ ಕೊಂಬೆಗಳು, ವಿದ್ಯುತ್ ಲೈನ್, ಕಂಬ ಮುಂತಾದವುಗಳನ್ನು ತೆರೆದು ಇಡಬೇಡಿ. ಜೊತೆಗೆ ಶಿಥಿಲಗೊಂಡ ಮನೆ ಕೂಡ ನಿಮಗೆ ಮಾರಣಾಂತಿಕವಾಗಬಹುದು. ನಿಮ್ಮ ಮನೆಗೆ ಬಲಿಷ್ಠವಾದ ಕಿಟಕಿ ಬಾಗಿಲುಗಳನ್ನು ಹಾಕಿಸಿ ಅವುಗಳನ್ನು ಸುರಕ್ಷಿತವನ್ನಾಗಿಸಿ. ಕತ್ತರಿಸಿದ ವಿದ್ಯುತ್ನ ವೈರ್ಗಳು, ಗ್ಯಾಸ್ ಹಾಗೂ ನೀರಿನ ಫಿಟ್ಟಿಂಗ್ಗಳಲ್ಲಿ ಇರಬಹುದಾದ ಸೋರಿಕೆಯನ್ನು ಗಮನಿಸಿ. ಇವುಗಳ ನಿರ್ವಹಣೆ ಮತ್ತು ರಿಪೇರಿಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಸಿ. ನಿಮ್ಮ ಮನೆಯನ್ನು ಎಲ್ಲ ರೀತಿಯಲ್ಲಿ ಸುರಕ್ಷಿತವಾಗಿರಿಸಿಕೊಳ್ಳಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆಯಿದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಈಗ ಒಂದು ಚಿತ್ರ ಗೀತೆಯನ್ನು ಕೇಳೋಣ. ಚಿತ್ರ ನಂದ ನಂದಿತ, ಧ್ವನಿ ರಂಜತ್ ಕಾರ್ತಿಕ್ ಶ್ರೀನಿವಾಸ್ ಅವರದು. ಮಲ್ಲೆ ಮುದ್ದು ಮುದ್ದು ಚಲ್ಲೆ